ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪಾತ್ರ ಮತ್ತು ಸಾರ್ವಜನಿಕರ ಜವಾಬ್ದಾರಿಗಳು. ಈ ವಿಷಯವಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕಾರವಾರದ ಪರಿಸರ ಅಧಿಕಾರಿ ಬಿಕೆ ಸಂತೋಷ್ ಅವರೊಂದಿಗೆ ಸಂದರ್ಶನ. ಬಿಕೆ ಸಂತೋಷ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಯೋಚನೆ ಮಾಡುವಂತಹದ್ದು, ನಮ್ಮ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ, ಆದರೆ ಕಾರ್ಯಪ್ರವೃತ್ತ ಆಗುವಂತಹದ್ದು ಬಹಳ ಕಡಿಮೆ. ಯಾರೋ ಮಾಡಲಿ, ನಾವು ಯಾಕೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು ಅನ್ನೋಂಥ ಒಂದು ಯೋಚನೆಯು ಕೂಡ ಜನಸಾಮಾನ್ಯರಲ್ಲಿ ಇದೆ. ಜನರ ಒಂದು ಜವಾಬ್ದಾರಿ ಏನು, ಜೊತೆಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದೆ, ಇದರಲ್ಲಿ ಸಾರ್ವಜನಿಕರು ಯಾವ ರೀತಿ ಕೈಜೋಡಿಸಬೇಕು. ಪ್ರತಿ ದಿನನೂ ನಾವು ಪ್ರಕೃತಿಯಲ್ಲಿ ಏನಿದೆ, ಸಂಪನ್ಮೂಲ ಏನಿದೆ, ಜಲಮೂಲ ಆಗಿರ್ಬೋದು, ವಾಯುಮೂಲ ಆಗಿರ್ಬೋದು, ಆಮೇಲೆ ವಾತಾವರಣ, ಇವನ್ನೆಲ್ಲ ನಾವು ನಮ್ಮ ಪಂಚೇಂದ್ರಿಯಗಳನ್ನು ಕಾಪಾಡಿದಾಗೆ ಪಂಚಭೂತಗಳನ್ನು ಉಳಿಸ್ಕೊಂಡು ಪರಿಸರ ಮಾಲಿನ್ಯವಾಗದ ರೀತಿಯಲ್ಲಿ ನಾವು ಪರಿಸರ ಇಂದಿನ ದಿನಗಳಿಗೆ ಕಾಪಾಡಬೇಕಾಗಿದೆ. ಯಾವುದೇ ಚಟುವಟಿಕೆ ಆಗಲಿ, ಕೈಗಾರಿಕೆ ಆಗಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕಾಗ್ತಾ ಇದೆ. ಪರಿಸರ ಹಾನಿಯಾಗುವಂಥ ಕಾರ್ಖಾನೆಗಳನ್ನ ನಾವು ಡೆವಲಪ್ ಮಾಡೋದನ್ನ ಸೂಕ್ತ ರೀತಿಯಲ್ಲಿ ನಾವು ಅದನ್ನು ಪರಿಶೀಲಿಸಿ ಅದರಿಂದ ಪರಿಸರಕ್ಕೆ ಹಾನಿಯಾಗಬಾರದು ಅನ್ನೋ ರೀತಿಯಲ್ಲಿ ನಿಬಂಧನೆಗಳನ್ನು ಅಳವಡಿಸಿ ಪರ್ಮಿಷನ್ ಕೊಡೋದಲ್ಲದೆ ಆ ಕೈಗಾರಿಕೆಗಳನ್ನ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಹಾಗೆ ಘನತ್ಯಾಜ್ಯ ವಿಲೇವಾರಿನೂ ಸಮರ್ಪಕವಾಗಿ ನಗರಸಭೆಯವರು ಮಾಡ್ತಾ ಇದ್ದಾರಾ ಅಂತ, ಹಾಗೆ ಮನೆ ಮನೆಯಿಂದ ಕಲೆಕ್ಟ್ ಆಗ್ತಾ ಇರೋ ವೆಟ್ ವೇಸ್ಟು ಡ್ರೈ ವೇಸ್ಟು ಸಪರೇಟ್ ಆಗಿ ಕೊಡ್ತಾ ಇದ್ದಾರಾ ಜನಗಳು, ಅದನ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದಾರಾ ಮುನ್ಸಿಪಾಲ್ಟಿಯವರು ಅನ್ನೋದನ್ನ ನಾವು ಪರಿವೀಕ್ಷಣೆ ಮಾಡಿ ಪರಿಶೀಲಿಸ್ತಾ ಇರ್ತೀವಿ. ಪರಿಸರ ಕಾಪಾಡಬೇಕಾಗಿದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ನಾವು ಮುಂದಿನ ಪೀಳಿಗೆಗೆ ಈ ಪರಿಸರನ ಯಥಾ ರೀತಿ ಸಂಪನ್ಮೂಲಗಳನ್ನು ಉಳಿಸಬೇಕಾದ್ರೆ ನಮ್ಮ ಜಲ ಸಂಪನ್ಮೂಲಗಳು ಚೆನ್ನಾಗಿರಬೇಕು, ಪರಿಸರದಲ್ಲಿರೋ ಗಿಡ ಮರಗಳು ಯಥೇಚ್ಛವಾಗಿರಬೇಕು, ಶುದ್ಧ ಗಾಳಿ ಬರಬೇಕು, ಉತ್ತಮ ಮತ್ತು ಶುದ್ಧ ಜಲ ನಮಗೆ ಸೇವನೆಗೆ ನೀರು ಕುಡಿಯೋದಕ್ಕೋಸ್ಕರ ಇರಬೇಕು, ಅದು ಯಾವುದು ಮಾಲಿನ್ಯವಾಗದಂತೆ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕ್ರಮ ಕೈಗೊಳ್ತಾ ಇರ್ತೀವಿ. ಹಾಗೆ ಸಂಬಂಧಪಟ್ಟ ಇಲಾಖೆಗಳು CMC ಮೇಲೆ ಸೂಕ್ತ ನಿರ್ವಹಣೆ ಮಾಡ್ತಾ ಇರ್ತೀವಿ. ಇದರಲ್ಲಿ ಸಾರ್ವಜನಿಕರ ಕರ್ತವ್ಯ ಕೂಡ ಇರುತ್ತೆ. ಈಗ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಎನ್ನುವಂತಹದ್ದು ಜಿಲ್ಲೆಗೆ ಇರುವಂತಹ ಒಂದು ಕಚೇರಿ ಇರ್ತದೆ, ಇದರ ಒಂದು ಜವಾಬ್ದಾರಿ ಏನು ಮತ್ತು ಒಂದು ಕಾರ್ಯಕ್ಷೇತ್ರ ಹೇಗೆ? ಪ್ರತಿ ಜಿಲ್ಲೆಗೆ ಒಂದು ಪ್ರಾದೇಶಿಕ ಕಚೇರಿ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇದೆ. ಇಲ್ಲಿ ನಾವು ಜಲ ಕಾಯ್ದೆ, ವಾಯು ಕಾಯ್ದೆ, ವಿಷಕಾರಿ ಪದಾರ್ಥಗಳ ಆಕ್ಟ್ ಅಲ್ಲಿ ಅದನ್ನು ನೋಡ್ತಾ ಇರ್ತೀವಿ. ಆಮೇಲೆ ಶಬ್ದ ಮಾಲಿನ್ಯ, ಕೋಸ್ಟಲ್ ಪೊಲ್ಯೂಷನ್, ಹಾಗೆ ಘನತ್ಯಾಜ್ಯ ವಿಲೇವಾರಿ, ಜೀವ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ, ಇದಿಷ್ಟು ಆಕ್ಟ್ಗಳಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ನಿರ್ವಹಣೆ ಅಚ್ಚುಕಟ್ಟಾಗಿ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡ್ತೀವಿ. ಆಮೇಲೆ ಕೈಗಾರಿಕೆಗಳು ನಮ್ಮಿಂದ ಸಮ್ಮತಿ ಪತ್ರ, ತಾಪನಾನುಮತಿ ಪತ್ರ ಪಡಿಬೇಕಾಗತ್ತೆ. ಆ ಪಡೆಯೋ ಟೈಮಲ್ಲಿ ಅವರ ಪ್ರೊಸೀಜರು ಎಲ್ಲ ಇಲಾಖೆಗಳಿಂದ ತಗೊಂಡಿದ್ದಾರಾ ಅಂತ ಪರಿಶೀಲಿಸಿ ಅವುಗಳಿಗೆ ಅನುಮತಿ ಕೊಡ್ತೀವಿ. ಹಾಗೆ ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಅದು ಸಿಸ್ಟಮ್ ಆಗಿ ಮಾಡ್ತಾ ಇಲ್ಲ ಅಂದಾಗ ಅವರುಗಳ ಮೇಲೆ ಸೂಕ್ತ ಕ್ರಮ ತಗೊಳ್ಳೋಕೆ ಮಂಡಳಿ ಕ್ರಮ ವಹಿಸುತ್ತೆ. ಈಗ ಬೇರೆ ಬೇರೆ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ವಾಯು ಮಾಲಿನ್ಯ ಆಗ್ಬೋದು ಅಥವಾ ಜಲಮಾಲಿನ್ಯ ಆಗ್ಬೋದು ಅಥವಾ ಒಂದು ವಿಷಕಾರಿ ವಸ್ತುಗಳು ಮಣ್ಣಿನಲ್ಲಿ ಸೇರ್ಪಡೆ ಆಗುವಂತಹದ್ದು ಇರಬಹುದು, ಇವುಗಳನ್ನೆಲ್ಲ ನಿರ್ವಹಣೆ ಮಾಡುವ ದೃಷ್ಟಿಯಲ್ಲಿ ಇದಕ್ಕೊಂದು ಮಾನದಂಡ ಏನು, ಯಾವುದು ಮಾಲಿನ್ಯ ಅಂತ ಹೇಗೆ ಗುರುತಿಸ್ತೀರಿ? ಈಗ ವಾಟರ್ ಕ್ವಾಲಿಟಿಗೆ ಸ್ಟ್ಯಾಂಡರ್ಡ್ ಇದೆ, ಈಗ ಕೆರೆ ಆಗ್ಬೋದು, ನದಿ ಆಗ್ಬೋದು, ಒಳ್ಳೆ ನಾವು ಪ್ರತಿ ತಿಂಗಳು ಮಾನಿಟರ್ ಮಾಡ್ತಾ ಇದ್ದೀವಿ, ಅದು ಸ್ಟ್ಯಾಂಡರ್ಡ್ ಇರುತ್ತೆ. ಆ ನಿಗದಿತ ಮಾಪನದಲ್ಲಿ ಗುಣಮಟ್ಟದಲ್ಲಿ ಇದೆಯಾ ಅಂತ ಪರಿಶೀಲಿಸ್ತೀವಿ. ಯಾವುದೇ ಕೈಗಾರಿಕೆಗೆ ನಾವು ಪರ್ಮಿಷನ್, ಸಮ್ಮತಿ ಪತ್ರ ಹಾಗೂ ಸ್ಥಾಪನಾನುಮತಿ ಕೊಡಬೇಕಾದ್ರೆ ಅದಕ್ಕೆ ಒಂದು ವೇಸ್ಟ್ ವಾಟರ್ ಟ್ರೀಟ್ ಮಾಡಿದ್ವಿ. ಯಾವುದೇ ನೀರನ್ನು ಅವರು ನೈಸರ್ಗಿಕ ಸಂಪನ್ಮೂಲದಿಂದ ಬಾವಿ, ಕೆರೆ, ಬೋರು, ಹೊಳೆಯಿಂದ ತಗೊಂಡ ನೀರನ್ನ ಅವರು ಪ್ರೊಡಕ್ಷನ್ಗೆ ಯೂಸ್ ಮಾಡಿದ ನಂತರ ಬರೋ ವೇಸ್ಟ್ ವಾಟರ್ನ ಟ್ರೀಟ್ ಮಾಡಿ ನಾವು ನಿಗದಿಪಡಿಸಿದ ಪ್ರಮಾಣದಲ್ಲಿ ಇರಬೇಕು. ಅದನ್ನ ನಾವು ಪ್ರತಿ ತಿಂಗಳು ಟೆಸ್ಟ್ ಮಾಡ್ತಾ ಇರ್ತೀವಿ ದೊಡ್ಡ ಕೈಗಾರಿಕೆಗಳಿಗೆ, ಸಣ್ಣ ಪ್ರಮಾಣದಕ್ಕೆ ವರ್ಷಕ್ಕೊಂದ್ಸರಿ ಈ ತರ ಮಾಡ್ತೇವೆ. ಸಂಗ್ರಹಿಸಿದ ಮಾದರಿಯನ್ನ ನಮ್ಮ ಧಾರವಾಡ ಲ್ಯಾಬೋರೇಟರಿನಲ್ಲಿ ಟೆಸ್ಟ್ ಮಾಡಿದಾಗ ಅದು ವಿತಿನ್ ಕನ್ಫರ್ಮ್ ಬಂದ್ರೆ ಆ ಇಲಾಖೆಗಳು ಸೂಕ್ತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಿಗದಿತ ಪ್ರಮಾಣದ ಬರಲಿಲ್ಲ ಅಂದ್ರೆ ಎಲ್ಲೋ ETP STP ಆಪರೇಷನ್ ಸರಿಯಾಗಿಲ್ಲ, ಅದನ್ನ ಸರಿಪಡಿಸಲು ನೋಟಿಸ್ ಜಾರಿ ಮಾಡ್ತೀವಿ. ಅದು ಕ್ರಮ ವಹಿಸಲು ನಾವು ಪರಿವೀಕ್ಷಣೆ ಸಹಿತ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಆಮೇಲೆ ಘನತ್ಯಾಜ್ಯ ವಿಲೇವಾರಿಲೂ ಅಷ್ಟೇ ಅಧಿಕೃತ ಪತ್ರ ಕೊಟ್ಟಿರ್ತೀವಿ, ಸೆಗ್ರಿಗೇಟ್ ಮಾಡಿ, ಶೆಡ್ಡಿಂಗ್ ಮಾಡಿ, ಪ್ಲಾಸ್ಟಿಕ್ ಬೇಲಿಂಗ್ ಮಾಡಿ, ಸಪರೇಟ್ ಆಗಿ ವೆಟ್ ವೇಸ್ಟು, ಡ್ರೈ ವೇಸ್ಟು ಕಂಪೋಸ್ಟಿಂಗ್ ಮಾಡಬೇಕು. ಆ ಕಂಪೋಸ್ಟಿಂಗ್ ಆದ ನಂತರ ಅದನ್ನು ಮೆನ್ಯೂರ್ ಆಗಿ ಯೂಸ್ ಮಾಡ್ಕೋಬೇಕು. ಈ ಸಿಸ್ಟಮ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡದಿದ್ದಾಗ ಅವರಿಗೆ ಕಾರಣ ಕೇಳೋ ನೋಟಿಸ್ ಕೊಟ್ಟು ಅದನ್ನು ಸರಿಪಡಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಈಗ ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟು ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾರವಾರ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಏನೇನು ಸವಾಲುಗಳು ಎದುರಿಸ್ತಾ ಇದ್ದಾವೆ, ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಸವಾಲುಗಳಿವೆ? ಇಲ್ಲಿ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಗ್ರಾಮೀಣ ಪ್ರದೇಶದಲ್ಲಿ ಅಚ್ಚುಕಟ್ಟಾಗಿದೆ. ಯಾವುದೇ ರೀತಿ ಮಾಲಿನ್ಯ ಆಗಲಿ, ಕೈಗಾರಿಕೆಗಳಾಗಲಿ ಅಲ್ಲಿ ಬಂದಿಲ್ಲ, ಬರೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಇಲ್ಲಿ ನಗರಸಭೆಯಲ್ಲಿ ಏನಾಗಬೇಕು ಅಂತಂದ್ರೆ, ಈಗ ಅವರ UGD ಏನು ಪ್ರೊವೈಡ್ ಮಾಡಿದ್ದಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈಗ ಹೊಸದಾಗಿ ಮತ್ತೆ 3.5 KLD ಒಂದು STP ನ ಸ್ಥಾಪನೆಗಾಗಿ ನಮ್ಮಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಆ ಸ್ಥಾಪನೆ ಆದ ನಂತರ ಎಲ್ಲ UGDಗಳು ಕನೆಕ್ಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಿರೋ ಒಂದು 1.5 MLD STPನಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಅದು UGDನಲ್ಲಿ ಸೂಕ್ತವಾಗಿ ನೀರು ಹರಿಯೋ ರೀತಿ ನೋಡ್ಕೊಳ್ಳಿ, ಆಮೇಲೆ ಸೆಪ್ಟಿಕ್ ಟ್ಯಾಂಕ್ ಸೋಕ್ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿದ್ದು ಆ ನೀರನ್ನ UGDಲ್ಲಿ ಬಂದು STPನಲ್ಲಿ ಟ್ರೀಟ್ ಮಾಡೋದಕ್ಕೆ ಕ್ರಮ ವಹಿಸಿ ಅಂತ ಅವರಿಗೆ ಸೂಚನೆ ನೀಡಲಾಗಿದೆ. ಇದರಲ್ಲಿ ಸಾರ್ವಜನಿಕರು ಹೆಚ್ಚಿತ್ತು, ಸೂಕ್ತ ರೀತಿಯಲ್ಲಿ ಮನೆ ಮುಂದೆ ನೀರು ನಿಲ್ದಂಗೆ, ಈ ಆರೋಗ್ಯ ಇಲಾಖೆ ಹೇಳಿದಾಗೆ ನೀರುಗಳು ನಿಂತರೆ ಮಲೇರಿಯಾ, ಡೆಂಗ್ಯು, ಜ್ವರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಶುದ್ಧವಾಗಿ ಮನೆ ಹತ್ರ ಸ್ಟಾಗ್ನೆಂಟ್ ಆಗದಂಗೆ ಡ್ರೈನಲ್ಲಿ ನೀರು ಹರಿದು ಅದು ETPಗೆ ಹೋಗಿ ಟ್ರೀಟ್ ಮಾಡೋ ಮಟ್ಟಕ್ಕೆ ನಮ್ಮ ನಗರಸಭೆಯವರು ಕ್ರಮ ವಹಿಸಬೇಕು ಅಂತ ಅವ್ರಿಗೂ ಸೂಚನೆ ನೀಡಲಾಗಿದೆ. ಈಗ ಕೃಷಿಗೆ ಪೂರಕವಾಗಿ ಅನೇಕ ಉದ್ಯಮಗಳಿರ್ಬೋದು, ಕೋಳಿ ಸಾಕಣೆ ಆಗ್ಬೋದು, ಹಂದಿ ಸಾಕಣೆ ಆಗ್ಬೋದು, ಅಥವಾ ಮೀನು ಸಂಸ್ಕರಣಾ ಘಟಕಗಳಾಗ್ಬೋದು, ಇಂಥವುಗಳನ್ನು ಸ್ಥಾಪಿಸಬೇಕಿದ್ರೆ ಈ ಒಂದು ಮಾಲಿನ್ಯ ನಿಯಂತ್ರಣದ ಪರ್ಮಿಷನ್ ಅಥವಾ ಒಂದು ಅನುಮತಿವನ್ನು ಹೇಗೆ ಪಡೆಯುವಂತಹದ್ದು? ಈಗ ಯಾವುದೇ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರು, ಈ ಒಂದು ಕೋಳಿ ಫಾರಂ ಇರ್ಬೋದು ಅಥವಾ ಹಂದಿ ಸಾಕಣೆ, ನೀವು ಹೇಳಿದಂಗೆ ಫಿಶ್ ಮಿಲ್ ಆದಾಗ ಸ್ಥಾಪಿಸುವ ಸ್ಥಳ ಎನಿ ಆಗಿರಬೇಕು, ಅಗ್ರಿಕಲ್ಚರ್ ಇಂದ ನಾನ್ ಅಲಿನೇಟೆಡ್ ಲ್ಯಾಂಡ್ ಆಗಿರಬೇಕು, ಆಮೇಲೆ ಸೂಕ್ತವಾದ ಜಾಗ ಇರಬೇಕು, ಅಲ್ಲಿ ಅವರು ಏನೇನು ಯಾವ ರೀತಿ ಸಾಕ್ತಾರೆ, ಕೆಪಾಸಿಟಿ ಏನಿದೆ, ಆ ಎಲ್ಲ ಮೂಲ ಆ ಯೋಜನೆಯ ವೆಚ್ಚ, ಆಮೇಲೆ ಆ ಯೋಜನೆಯಲ್ಲಿ ಏನೇನು ತಯಾರು ಮಾಡ್ತಾ ಇದ್ದಾರೆ, ಹಾಗೆ ಹೇಗೆ ವೇಸ್ಟ್ ವಾಟರ್ ಆಗಲಿ, ವೇಸ್ಟ್ ಸಾಲಿಡ್ ವೇಸ್ಟ್ ಆಗಲಿ, ಅದು ಹೇಗೆ ಡಿಸ್ಪೋಸ್ ಮಾಡ್ತಾರೆ, ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅನ್ನೋ ಆ ಸಂಪೂರ್ಣ ವರದಿಯನ್ನು ನಮ್ಮ ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಕೊಡಬೇಕಾಗತ್ತೆ. ಅದನ್ನೆಲ್ಲ ಪರಿಶೀಲಿಸಿ ಆ ಜಾಗ ಸೂಕ್ತವಾಗಿದೆಯಾ, ಅಲ್ಲಿ ಕೊಡ್ಬೋದಾ, ನಿಬಂಧನೆಗಳನ್ನು ವಿಧಿಸಿ ಆ ರೀತಿ ಅವ್ರಿಗೆ ಕೈಗಾರಿಕೆ, ಕೋಳಿ ಸಾಗಣೆ ಆಗಲಿ, ಹಂದಿ ಸಾಕಣೆ ಆಗಲಿ, ಪರ್ಮಿಷನ್ ಕೊಡೋದಕ್ಕೆ ನಾವು ಕ್ರಮ ವಹಿಸ್ತೇವೆ. ಇನ್ನೊಂದು ವಿಚಾರ, ಈ ಪ್ಲಾಸ್ಟಿಕ್ ತ್ಯಾಜ್ಯದ ಬಗ್ಗೆ, ಇದು ಒಂದು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಹೇಗಿದೆ ಒಂದು ಪರಿಸ್ಥಿತಿ, ಮತ್ತು ಇದರ ನಿಯಂತ್ರಣಕ್ಕೆ ಯಾವ ರೀತಿ ಒಂದು ಕ್ರಮವನ್ನೆಲ್ಲ ಕೈಗೊಳ್ಳಲಾಗ್ತಾ ಇದೆ? ಕರ್ನಾಟಕ ಸರ್ಕಾರ 2016ರಲ್ಲೇ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನ ಬ್ಯಾನ್ ಮಾಡಿದೆ. ಆ ನಂತರದಲ್ಲಿ ಈಗ 2022ನಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ SUP ಅಂತ ಮಾಡಿದ್ದಾರೆ. ಯಾವುದೇ ಬಳಸಿ ಬಿಸಾಕುವಂಥ ಪ್ಲಾಸ್ಟಿಕ್ಗಳನ್ನ ಉಪಯೋಗಿಸಲೇಬೇಡಿ, ಬ್ಯಾನ್ ಮಾಡಿ, ಹೆಚ್ಚಾಗಿ ಅದರಲ್ಲಿ ಕ್ಯಾರಿ ಬ್ಯಾಗ್. ಆ ಕ್ಯಾರಿ ಬ್ಯಾಗ್ನ ಸಾರ್ವಜನಿಕರು ಯೂಸ್ ಮಾಡೋದ್ರಿಂದ ಉಪಯೋಗಿಸಿ ಆಚೆ ಬಿಸಾಕಿದ್ದ ಮಣ್ಣಲ್ಲಿ ಸೇರಿ ಎರೆಹುಳುಗಳಾಗಲ್ಲ, ಮರದ ಗಿಡಗಳ ಬೇರುಗಳು ಅಲ್ಲಿ ಬೆಳೆಯೋಕ್ಕಾಗಲ್ಲ, ಗಟಾರ ಪೈಪ್ಲೈನಲ್ಲಿ ಹೋದರೆ ಬ್ಲಾಕ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಈ ಆಮೇಲೆ ಮಣ್ಣಿಗೆ ಸೇರಿದ ಈ ಕ್ಯಾರಿ ಬ್ಯಾಗ್ ಪ್ಲಾಸ್ಟಿಕ್ ಅದು ಕರಗದಿಲ್ಲ, ಸುಮಾರು 500,000 ವರ್ಷ ಆದರೂ ಕರಗಲ್ಲ, ಮಣ್ಣಲ್ಲಿ ಎರೆಹುಳು ಡೆವಲಪ್ಮೆಂಟ್ ಆಗೋದಕ್ಕೆ ಅವಕಾಶ ಇರಲ್ಲ. ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸ್ಪೂನು, ಪ್ಲಾಸ್ಟಿಕ್ ಕಪ್ಸು ಅಂತ. ಇದನ್ನ ಕ್ರಮವಾಗಿ ನಗರಸಭೆಯವರು ಪ್ರತಿನಿತ್ಯ ಅಂಗಡಿಗಳಿಗೆ ವಿಸಿಟ್ ಮಾಡಿ ಮಾರಾಟ ಮಾಡ್ತಾ ಇದ್ರೆ ದಂಡ ಹಾಕಿ ಅದನ್ನ ನಿಲ್ಲಿಸಬೇಕಾಗತ್ತೆ. ಈ ರೂಲ್ಸ್ ಪ್ರಕಾರ ನಾವೂ ಅವರ ಜೊತೆ ಪ್ರತಿ ತಿಂಗಳು ವಾರಕ್ಕೊಂದ್ಸರಿ ಎಲ್ಲಿ ಕಂಡು ಬಂದಲ್ಲೆಲ್ಲ ನಾವು ದಾಳಿ ಮಾಡಿ ಪ್ಲಾಸ್ಟಿಕ್ ವಶಪಡಿಸ್ಕೊಂಡು ದಂಡ ಹಾಕ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಯೂಸ್ ಮಾಡದೆ ಬಟ್ಟೆ ಕೈಚೀಲಗಳನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಾಗ ಈ ಪರಿಸರ ಹಾನಿನ, ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಆಗೋ ಹಾನಿನ ತಡೆಗಟ್ಟಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರಲ್ಲೂ ಕೇಳ್ಕೊತೀನಿ. ಇದರ ಜೊತೆ ಜೊತೆಗೆ ನಾವು ಒಂದು ಉತ್ತರವನ್ನು ಕೊಡಬೇಕಾಗಿರುವಂತಹದ್ದು, ಪ್ಲಾಸ್ಟಿಕ್ ಬಾಟ್ಲ್ ಅನ್ನು ನೀರನ್ನ ಬಳಕೆ ಮಾಡ್ತೀವಿ, ಈ ಪ್ಲಾಸ್ಟಿಕ್ ಬಾಟ್ಲ್ಗಳು ಒಂದು ತ್ಯಾಜ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಬಹುಶಃ ಸಮುದ್ರದ ಕಿನಾರೆಯಲ್ಲಿ ಹೋದರೂ ಕೂಡ ಇದು ಸಾಕಷ್ಟು ಪ್ರಮಾಣದಲ್ಲಿ ಕಾಣ್ತೀವಿ ಇದನ್ನ. ಜೊತೆಗೆ ಈ ಹಾಲಿನ ಖಾಲಿ ಪ್ಯಾಕೆಟ್ಗಳು, ಇವುಗಳ ಒಂದು ವಿಲೇವಾರಿಗೆ ಅಥವಾ ನಿರ್ವಹಣೆ ಮಾಡುವುದು ಹೇಗೆ? ಈಗ ಹೆಚ್ಚಾಗಿ ಯಾವುದೇ ಒಂದು ಕೂಲ್ ಡ್ರಿಂಕ್ಸ್ ತಗೊಳ್ಳಿ, ಕುಡಿಯೋ ನೀರು ಎಲ್ಲ ಬಾಟ್ಲಲ್ಲಿ ಬರ್ತಾ ಇದೆ. ಈಗ ಸರ್ಕಾರನೂ ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದೆ. 1 ಲೀಟರ್ಗಿಂತ ಚಿಕ್ಕ ಬಾಟ್ಲ್ಗಳನ್ನ, ಪೆಟ್ ಬಾಟಲ್ಸ್ನ ಬ್ಯಾನ್ ಮಾಡಬೇಕು ಅಂತ. ಆಮೇಲೆ ಈ ಬಾಟಲ್ಗಳು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಎಲ್ಲರೂ ಒಂದೇ ಕಡೆ ಸಂಗ್ರಹಿಸಬೇಕು. ಬೀಚ್ ಸೈಡಲ್ಲಿ ಬಿಸಾಕೋದು, ರಸ್ತೆ ಬದಿ ಹಾಕೋದು ಮಾಡಬಾರ್ದು. ನಿರ್ದಿಷ್ಟವಾದ ಸ್ಥಳದಲ್ಲಿ ಅದನ್ನ ರ್ಯಾಕ್ ಪಿಕ್ಕರ್ಸ್ ಸಂಗ್ರಹಿಸ್ತಾನೂ ಇದ್ದಾರೆ. ಒಂದೇ ಕಡೆ ಹಾಕೋದ್ರಿಂದ ಸದರಿ ಪ್ಲಾಸ್ಟಿಕ್ ಬಾಟಲ್ಗಳನ್ನೆಲ್ಲ ಈ ನಗರಸಭೆಯವರು ಘನತ್ಯಾಜ್ಯ ವಿಲೇವಾರಿಯಲ್ಲಿ ಸಂಗ್ರಹಿಸಿ ಅದನ್ನ ಬೇಲಿಂಗ್ ಮಾಡಿ ಕಂಪ್ಲೀಟ್ ಪ್ರೆಸ್ ಮಾಡಿ ಅದು ಒಂದಷ್ಟು ಒಂದು ಲಾರಿಯಷ್ಟು ಆದ ತಕ್ಷಣ ಈ ಸಿಮೆಂಟ್ ಇಂಡಸ್ಟ್ರಿಗಳಿಗೆ ಇನ್ಸಿನರೇಷನ್ಗೆ ಕೊಡ್ತಾ ಇದ್ದಾರೆ. ಸೊ ಬಾಟ್ಲ್ಗಳನ್ನು ಈ ರೀತಿ ವಿಲೇವಾರಿ ಮಾಡೋದಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಆಮೇಲೆ ಪ್ಲಾಸ್ಟಿಕ್ ಸ್ಯಾಚೆಟ್ಗಳು ಬರುತ್ತೆ, ಪ್ಯಾಕೆಟ್ ಹಾಲು, ಯಾಕೆ ಅದು ಇದು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಹಿಂದೆ ಬಾಟ್ಲಲ್ಲಿ ಬರ್ತಾ ಇತ್ತು, ಹಾಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಅಲ್ಲಿ ವಾಷಿಂಗ್ ಪ್ರಾಬ್ಲಮ್ ಆದಾಗ ಹಾಲು ಒಡೆಯೋ ಚಾನ್ಸ್ ಜಾಸ್ತಿ ಇರೋದ್ರಿಂದ ಈ ಪ್ಲಾಸ್ಟಿಕ್ ಕವರಲ್ಲಿ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ. ಈ ಪ್ಲಾಸ್ಟಿಕ್ ಪ್ಯಾಕೆಟು ರೀಸೈಕಲ್ ಮಾಡಬಹುದು. ಇದನ್ನ ಎಲ್ಲ ಸಂಗ್ರಹಿಸಿ ಘನತ್ಯಾಜ್ಯ ವಸ್ತು ವಿಲೇವಾರಿ ಮುನ್ಸಿಪಾಲಿಟಿ ಅವರಿಗೆ ಕೊಟ್ಟರೆ ಅವರು ಸಪರೇಟ್ ಆಗಿ ಇದು ಮಾಡಿ ಅದನ್ನ ರೀಸೈಕಲ್ ಮಾಡ್ತಾರೆ. ಸೊ ಹಾಗಾಗಿ ಇದರಿಂದ ಎಲ್ಲಿ ಬೇಕಲ್ಲಿ ಬಿಸಾಕ್ದಲೆ ಇದು ತ್ಯಾಜ್ಯ ಅಂತ ಎಸೆದಲೆ ಒಂದ್ ಕಡೆ ಸಂಗ್ರಹಿಸಿ ಮುನ್ಸಿಪಾಲಿಟಿ ಕೊಡೋದ್ರಿಂದ ಅದನ್ನ ರೀಸೈಕಲ್ ಮರುಬಳಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಸಾರ್ವಜನಿಕ ಗಮನದಲ್ಲಿ ಇಟ್ಕೊಂಡು ಅದೇ ರೀತಿ ಸಹಕರಿಸಬೇಕು ಅಂತ ತಿಳಿಸ್ತೇನೆ. ಈ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಸಂಸ್ಕರಣಾ ಘಟಕದ ಒಂದು ವ್ಯವಸ್ಥೆ ಇದೆ ಈ ಒಂದು ಜಿಲ್ಲೆಯಲ್ಲಿ? ಪ್ರತಿ ತಾಲೂಕು ಮಟ್ಟದಲ್ಲೂ ಜಿಲ್ಲೆನಲ್ಲೂ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ CMC ಅವರಾಗ್ಲಿ, TP ಅವರಾಗ್ಲಿ, ಅವರ ಕಮಿಷನರ್ ಮತ್ತೆ ಮುಖ್ಯಾಧಿಕಾರಿಗಳ ಚೀಫ್ ಆಫೀಸರ್ ಅವ್ರ ಸಮ್ಮುಖದಲ್ಲಿ ಇರುತ್ತೆ. ಇಲ್ಲಿ ಮನೆ ಮನೆಯಿಂದ ಹಸಿ ಕಸ ಮತ್ತೆ ಒಣ ಕಸ. ಹಸಿ ಕಸ ಅಂದ್ರೆ ಈಗ ನಾವು ಕಿಚನ್ ಅಲ್ಲಿ ಬರೋ ಅಂತ ತರಕಾರಿ ವೇಸ್ಟು, ಫುಡ್ ವೇಸ್ಟು, ಆಮೇಲೆ ತರಕಾರಿಗಳ ಸಿಪ್ಪೆ ತೆಗೆದು ಎಲ್ಲದೂ ಹಸಿ, ಇದು ವೆಟ್ ವೇಸ್ಟ್ ಅಂತ ಹೇಳ್ತೀವಿ. ಅದನ್ನ ಸಪರೇಟ್ ಆಗಿ ತಗೊಂಡು ಅವರಲ್ಲಿ ಕಂಪೋಸ್ಟಿಂಗ್ ಮಾಡ್ತಾರೆ. ಮಣ್ಣಲ್ಲಿ ಬೆರೆಸಿ ಎರೆಹುಳು ವರ್ಮಿಕಲ್ಚರ್ ಮಾಡ್ಬೋದು, ಮಣ್ಣಲ್ಲಿ ಮಿಕ್ಸ್ ಮಾಡಿ ಗೊಬ್ಬರ ತಯಾರಿಸ್ತಾರೆ. ಇದು ಸಿಸ್ಟಮೆಟಿಕ್ ಆದರೆ ಹಸಿ ಕಸದಿಂದ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಇನ್ನು ಒಣ ಕಸ ಅಂತ ಬರೋದೆಲ್ಲ ಕಂಪ್ಲೀಟು ಡ್ರೈ ವೇಸ್ಟ್, ಥರ್ಮಕೋಲ್ ಮತ್ತು ಪೇಪರ್ ಮತ್ತು ಗ್ಲಾಸ್ ಬಾಟಲ್ಸು ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಲು ಎಲ್ಲ ಒಣ ಇರೋದು. ಈ ವಾರಗಟ್ಟಲೆ ಮನೇಲಿ ಇಟ್ಕೊಂಡ್ರೆ ಏನೂ ತೊಂದರೆ ಆಗದಿರೋ ಅಂತ ವಸ್ತುಗಳು ಬರುತ್ತೆ. ಅದನ್ನ ಸಪರೇಟ್ ಆಗಿ ಕೊಡೋದ್ರಿಂದ ಅದು ಮುನ್ಸಿಪಾಲ್ಟಿನಲ್ಲಿ ಏನು ಘನ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಜಾಗದಲ್ಲಿ ಅದನ್ನು ಸಪರೇಟ್ ಮಾಡಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡೋದಕ್ಕೆ ಕ್ರಮ ವಹಿಸ್ತಾರೆ. ಹಾಗೆ ಎಲೆಕ್ಟ್ರಾನಿಕ್ ವೇಸ್ಟ್ಗೆ ಸಂಬಂಧಪಟ್ಟಂಗೆ ನಗರಸಭೆ ಪ್ರತಿ ತಾಲೂಕಿನಲ್ಲೂ ಅವ್ರದೇ ಆದ ಒಂದು ಕಂಟೈನರ್ಗಳು ಇಟ್ಟಿರ್ತಾರೆ. ಮೊಬೈಲ್ ಪಾರ್ಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರು, ಲ್ಯಾಪ್ಟಾಪ್ ಸಂಬಂಧಪಟ್ಟಿದ್ದೆಲ್ಲ ಅದನ್ನು ಈ ನಮ್ಮ ಮನೆ ಕಸದಲ್ಲಿ ಮಿಕ್ಸ್ ಮಾಡಿದಲೆ ಸಪರೇಟ್ ಆಗಿ ಅದನ್ನು ಕಸ ಸಂಗ್ರಹಣೆ ವೆಹಿಕಲ್ಗೆ ಕೊಟ್ಟರೆ ಅವರು ಅದನ್ನ ರೀಸೈಕ್ಲರ್, ರೀಪ್ರೊಸೆಸರ್ ಅಂತಾನೆ ಮಂಡಳಿಯಿಂದ ಅನುಮತಿ ಪಡೆದ ಕೈಗಾರಿಕೆಗಳು ಘಟಕಗಳಿದೆ ಅವರಲ್ಲಿ ಅದನ್ನ ರೀಪ್ರೊಸೆಸ್ ಮಾಡಿ ಅದನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡ್ತಾರೆ. ಈಗ ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ಮಾತನಾಡಬೇಕಿದ್ರೆ ನಾವು ಬಹುಶಃ ಹೋಟೆಲ್ಗಳಿಂದ ಬರುವಂತಹ ಒಂದು ತ್ಯಾಜ್ಯದ ನೀರಾಗಬಹುದು ಅಥವಾ ಬೇರೆ ಬೇರೆ ಕಾರ್ಖಾನೆಗಳಿಂದ ಬರುವಂತಹ ಒಂದು ವಿಷಕಾರಿ ವಸ್ತುಗಳಾಗಬಹುದು, ಇದರ ವಿಲೇವಾರಿಯನ್ನ ಸಮರ್ಥವಾಗಿ ಹೇಗೆ ಮಾಡಬೇಕು ಅಂತ? ಈ ಹೋಟೆಲ್ಗೆ ಎಲ್ಲ ಪರ್ಮಿಷನ್ಸ್ ಕೊಡ್ತಾ ಇರೋದು ನಗರಸಭೆಯವರು ಕೊಡ್ತಾ ಇದ್ದಾರೆ. ನಾವು ಹೋಟೆಲಲ್ಲಿ ಮೋರ್ ದ್ಯಾನ್ 20 ರೂಮ್ಸ್ ಇರೋದನ್ನ ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಅವರಿಗೆ ಸೂಕ್ತ ರೀತಿಯಾದ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಳ್ಳಿ, ಅದರಲ್ಲಿ ಟ್ರೀಟ್ ಮಾಡಿ ಆ ಬರ ನೀರನ್ನ ನಿಮ್ಮ ಗಾರ್ಡನ್ನಲ್ಲಿರೋ ಗಿಡಗಳಿಗೆ ಉಪಯೋಗಿಸಿ ವೆಹಿಕಲ್ ವಾಷಿಂಗಿಗೆ ಯೂಸ್ ಮಾಡಿ, ಫ್ಲೋರ್ ವಾಷಿಂಗಿಗೆ ಯೂಸ್ ಮಾಡಿ, ಸಾಧ್ಯ ಆದರೆ ಡ್ಯುಯಲ್ ಪೈಪ್ ಮಾಡಿ ಫ್ಲಷಿಂಗಿಗೂ ಯೂಸ್ ಮಾಡಿ ಅಂತ ಅವರಿಗೆ ನಾವು ಕೊಡ್ತಾ ಸಮ್ಮತಿ ಪತ್ರದಲ್ಲಿ ನಿಬಂಧನೆಗಳನ್ನು ವಿಧಿಸಿ ಇದು ಕ್ರಮ ವಹಿಸಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಸಣ್ಣ ರೆಸ್ಟೋರೆಂಟ್ಗಳಿಗೆ ಮುನ್ಸಿಪಾಲ್ಟಿಯಿಂದ ಕ್ರಮ ವಹಿಸಿ ಯಾವುದೇ ಕಾರಣಕ್ಕೂ ಫುಡ್ ವೇಸ್ಟ್ಗಳನ್ನ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಲ್ಲಿ ಕೊಡಬೇಡಿ. ಸೂಕ್ತ ರೀತಿಯಲ್ಲಿ ಬಾಕ್ಸ್ ತಂದರೆ ಅಥವಾ ಬ್ಯಾಗಲ್ಲಿ ತಂದರೆ ಅಥವಾ ಪೇಪರ್ ಕವರಲ್ಲಿ ಪ್ಯಾಕ್ ಮಾಡಿ ಕೊಡಿ. ಆ ಫುಡ್ ವೇಸ್ಟ್ನ ಪ್ಲಾಸ್ಟಿಕಲ್ಲಿ ಕೊಟ್ಟಾಗ ಅಲ್ಲಿ ಸಾಧು ಪ್ರಾಣಿಗಳ ಹಸುಗಳೆಲ್ಲ ತಿಂದು ಆಮೇಲೆ ಅದು ಡೈಜೆಸ್ಟ್ ಆಗದಲೆ 30-40 kg ಹೊಟ್ಟೆನಲ್ಲಿದ್ದು ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ ಗೊತ್ತಾಗ್ತಾ ಇದೆ 30-40 kg ಪ್ಲಾಸ್ಟಿಕ್ ಇದು ತಿಂದಿದೆ ಅಂತ. ಹಾಗಾಗಿ ಮುಂದೆ ಪ್ಲಾಸ್ಟಿಕ್ ಶೀಟ್ಗಳನ್ನ ಯೂಸ್ ಮಾಡ್ತಾ ಇದ್ರು ಮದುವೆ ಮನೆಯಲ್ಲಿ. ಈಗ ಅದನ್ನೆಲ್ಲ ಪ್ಲಾಸ್ಟಿಕ್ ರೂಲ್ಸ್ ಬ್ಯಾನ್ ಆದಾಗಿಂದ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಕ್ರಮ ವಹಿಸಿ ಪೇಪರ್ ಹಾಳೆನ ಹಾಕಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹಾಳೆನ ಯೂಸ್ ಮಾಡಬೇಡಿ. ನೀವು ಪ್ಲಾಸ್ಟಿಕ್ ಹಾಳೆ ಯೂಸ್ ಮಾಡಿದ್ರೆ ಅದರಲ್ಲಿ ಸುತ್ತಿ ಹಾಕೋ ಫುಡ್ ವೇಸ್ಟ್ ಎಲ್ಲ ದನಗಳು ತಿಂದು ಅವ್ರ ಹೋಟೆಲ್ನಲ್ಲಿ ಪ್ಲಾಸ್ಟಿಕ್ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಶೀಟು, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಲ್ಲಿ ಫುಡ್ ವೇಸ್ಟ್ಗಳನ್ನ ಕೊಡಬೇಡಿ. ಇದರಿಂದ ಮೂಕ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕ್ರಮ ವಹಿಸ್ತಾ ಇದ್ದೀವಿ. ಇನ್ನೊಂದು ವಿಚಾರ, ಈ ಬಯೋಮೆಡಿಕಲ್ ವೇಸ್ಟಿಂಗ್ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯಿಂದ ಸಿಗುವಂತಹ ತ್ಯಾಜ್ಯಗಳು, ಇವುಗಳ ಒಂದು ಸಮರ್ಥ ವಿಲೇವಾರಿ ಅಂದ್ರೆ ಹೇಗೆ? ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಜೀವ ವೈದ್ಯಕೀಯ ತ್ಯಾಜ್ಯ ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಏನು ಹಾಸ್ಪಿಟಲ್ ಕ್ಲಿನಿಕ್ ಇಂದ ಜನರೇಟ್ ಆಗುತ್ತೆ ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೋಸ್ಕರ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅಂಕೋಲದಲ್ಲಿ ಅಂಕೋಲದಲ್ಲಿ ಸ್ಥಾಪನೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ಪತ್ತಿಯಾಗುವ ಜೀವವೈದ್ಯಕೀಯ ತ್ಯಾಜ್ಯ ವಸ್ತುಗಳನ್ನು ಅವರ ಬಯೋಹಜಾರ್ಡ್ ವೆಹಿಕಲ್ನಲ್ಲಿ ಸಂಗ್ರಹಿಸಿ ಸೂಕ್ತ ಬ್ಯಾಗ್ಗಳಲ್ಲಿ ಯೆಲ್ಲೋ ರೆಡ್ ಬ್ಲೂ ಮತ್ತು ವೈಟು ಬ್ಲಾಕ್ ಈ ರೀತಿ ಸಂಗ್ರಹಣೆ ಮಾಡಿ ತಗೊಂಡೋಗಿ ಏನು ಕಂಟಾಮಿನೇಟೆಡ್ ಇರುತ್ತಲ್ಲ ಯೆಲ್ಲೋ ಕವರ್ ಅದನ್ನು ಅವರ ಇನ್ಸಿನರೇಷನ್ನಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಚೇಂಬರ್ನಲ್ಲಿ 800 ಮತ್ತು ಹಾಗೆ 1200 ಡಿಗ್ರಿ ಟೆಂಪರೇಚರ್ನಲ್ಲಿ ಅದನ್ನ ಬರ್ನ್ ಮಾಡ್ತಾ ಇರ್ತಾರೆ. ಬರ್ನ್ ಮಾಡಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡ್ತಾರೆ. ಈ ಕ್ರಮನ ಕಂಪ್ಲೀಟ್ ಆಗಿ ಉತ್ತರ ಕನ್ನಡದಲ್ಲಿ ವಹಿಸಿರೋದ್ರಿಂದ ಎಲ್ಲ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳು ಕೊಡೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಹಾಗೆ ಆ ಜವಾಬ್ದಾರಿನ ನಿಭಾಯಿಸಕ್ಕೆ ನಮ್ಮಿಂದ ಪರ್ಮಿಷನ್ ತಗೊಂಡಿರ್ತಾರೆ. ಕರೆಕ್ಟಾಗಿ ವಿಲೇವಾರಿ ಮಾಡ್ತಾ ಇದಾರಲ್ಲ ಅಂತ ಹೇಳಿ ನಾವು ಪ್ರತಿ ತಿಂಗಳು ಕಾಮನ್ ಫೆಸಿಲಿಟಿಗೆ ವಿಸಿಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಲಾಗ್ ಬುಕ್ಕು ಅಲ್ಲಿ ಆಗ್ತಾ ಇರೋ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. ಹಾಗೆ ಅದೇ ರೀತಿ ಸಂಬಂಧಪಟ್ಟ ಹಾಸ್ಪಿಟ್ಲ್ಗಳಿಗೆ ಕ್ಲಿನಿಕ್ಗಳಿಗೆ ದೂರು ಬಂದಾಗ ಅಥವಾ ನಾವು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತಿರ್ತೀವಿ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೀವವೈದ್ಯಕೀಯ ತ್ಯಾಜ್ಯ ವಸ್ತು ವಿಲೇವಾರಿ ಸೂಕ್ತ ರೀತಿಯಲ್ಲಿ ಆಗ್ತಾ ಇದೆ. ನೀವು ಮಾತನಾಡ್ತಾ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಪ್ರಸ್ತಾಪ ಮಾಡಿರಿ. ಈಗ ನಗರಸಭೆ ಆಗ್ಬೋದು ಅಥವಾ ಒಂದು ಆಸ್ಪತ್ರೆಗಳಾಗ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಾಗ್ಬೋದು, ಇವುಗಳ ಜೊತೆಗೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿ ಒಂದು ಸಹಯೋಗವನ್ನ ಸಾಧಿಸ್ತಾ ಇದೆ? ಯಾವುದೇ ಮಾಲಿನ್ಯ ಇರ್ಬೋದು, ಈಗ ಜೀವ ವೈದ್ಯಕೀಯ ಮಾಲಿನ್ಯ ಅಂದಾಗ ಹಾಸ್ಪಿಟಲ್ಗಳೆಲ್ಲ ಬರ್ತಾರೆ, ಅವರ ಜೊತೆ ನಮ್ಮಿಂದ ಪರ್ಮಿಷನ್ ತಗೊಂಡಿರ್ತಾರೆ, ಪರ್ಮಿಷನ್ ಪ್ರಕಾರ ನಡೆಸ್ತಾ ಇದಾರೆ ಅಂತ ತಪಾಸಣೆ ಮಾಡ್ತೀವಿ. ಹಾಗೆ ನಗರಸಭೆಯವರು ಆಮೇಲೆ TMC ಅವರು ನಮ್ಮಿಂದ ಘನತ್ಯಾಜ್ಯ ವಿಲೇವಾರಿಗೆ ಅಧಿಕೃತ ಪತ್ರ ಪಡೆದಿರ್ತಾರೆ, ಅದನ್ನ ನಾವು ಭೇಟಿ ಮಾಡಿದಾಗ ಅದ್ರ ಪ್ರಕಾರ ರೂಲ್ಸ್ ಪ್ರಕಾರ ವಿಲೇವಾರಿ ಮಾಡ್ತಾ ಇದಾರ ಅಂತ ಹೇಳಿ ನಾವು ಅದು ಕ್ರಮ ವಹಿಸ್ತೀವಿ. ಯಾವುದೇ ದೂರು ಈವನ್ ಪೇಪರಲ್ಲಿ ಪ್ರಕಟವಾದಾಗಲೂ ಅಷ್ಟೇ ಇದು ಸಮರ್ಪಕವಾಗಿದೆಯಾ ಅಂತ ಅವರಿಗೆ ನೋಟಿಸ್ ಕಳಿಸಿ ಆಮೇಲೆ ಪತ್ರ ಮುಖೇನ ಅವರಿಗೆ ಕಳಿಸ್ಬಿಟ್ಟು ಲೆಟ್ರು ಅದು ಕ್ರಮ ವಹಿಸಿ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅವರಿಗೆ ನಾವು ಕ್ರಮ ವಹಿಸುತ್ತೇವೆ. ಯಾವ ಯಾವ ಸಂದರ್ಭಗಳಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಅನುಮತಿ ಪತ್ರವನ್ನು ಪಡಿಬೇಕಾಗ್ತದೆ? ಈಗ ಯಾವುದೇ ಕೈಗಾರಿಕೆ ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ಆಗ್ತಾ ಇದೆ ಅಂದಾಗ ಆಮೇಲೆ ಅವರು ಕೈಗಾರಿಕಾ ಇದೆ ಅಂದಾಗ ಕೈಗಾರಿಕೆನೇ ನಮ್ಮಲ್ಲೂ ಕೆಂಪು ಮತ್ತು ಕಿತ್ತಳೆ ಹಾಗೂ ಹಸಿರು ವರ್ಗ ಅಂತ ವಿಂಗಡಣೆ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಅವರು ಕೈಗಾರಿಕೆಗಳನ್ನು ನಮ್ಮಿಂದ ಪರ್ಮಿಷನ್ ತಗೋಬೇಕು. ಅದು ಕೆಂಪು ವರ್ಗದಲ್ಲಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಲಿನ್ಯ ಆಗ್ತಾ ಇದೆ ಅಂತ, ಕಿತ್ತಳೆ ವರ್ಗದಲ್ಲಿದ್ದರೆ ಅದು 60% ಇಂಡೆಕ್ಸ್ ಏನಿದೆ ಅದ್ರ ಮೇಲೆ ಇದೆ ಅಂತ, ಹಾಗೆ ಹಸಿರು ಪ್ರಮಾಣದಲ್ಲಿ ಇದು ಸಾಮಾನ್ಯ ರೀತಿಯಲ್ಲಿ ಆಗ್ತಾ ಇರೋ ಮಾಲಿನ್ಯ ಇರುತ್ತೆ. ಅದನ್ನ ನಿಯಂತ್ರಿಸೋಕೆ ನಿಬಂಧನೆಗಳನ್ನು ವಿಧಿಸಿ ಅವರಿಗೆ ಅನುಮತಿ ಪತ್ರವನ್ನು ಕೊಡ್ತೀವಿ ನಾವು. ಆ ನಿಬಂಧನೆಗಳನ್ನ ಪಾಲನೆ ಮಾಡ್ತಾ ಇದ್ದಾರಾ ಅಂತ ಹೇಳಿ ಅದನ್ನು ನಾವು ಪರಿವೀಕ್ಷಣೆ ಮೂಲಕ ದೃಢಪಡಿಸ್ಕೊಳ್ತೀವಿ. ಹಾಗೇನಾರ ಅದು ಮಾಲಿನ್ಯ ನಿಯಂತ್ರಣ ಮಾಡ್ತಾ ಇಲ್ಲ ಅಂದ ಪಕ್ಷದಲ್ಲಿ ಅವರಿಗೆ ಕಾರಣ ಕೇಳೋ ನೋಟಿಸ್ ಕೊಟ್ಟು ಸೂಕ್ತ ಕ್ರಮಗಳನ್ನು ವಹಿಸಲು ತಿಳಿಸಲಾಗುತ್ತದೆ. ಅಂದ್ರೆ ಈಗ ಅನುಮತಿ ಎನ್ನುವಂತಹದ್ದು ಒಂದು ತಾತ್ಕಾಲಿಕ 1 ವರ್ಷಕ್ಕೂ ಅಥವಾ 5 ವರ್ಷಕ್ಕೂ ಕೊಡುವಂತಹದ್ದು ಅಥವಾ ಅದನ್ನ ರಿನಿವಲ್ ಮಾಡಬೇಕು, ಹೇಗಿದೆ? ಇದು ನಿರಂತರ ರಿನಿವಲ್ ಮಾಡಬೇಕು. ಆ ಕೈಗಾರಿಕೆ ಇರೋ ತನಕ ಅದು ರಿನಿವಲ್ ಮಾಡಬೇಕು. ನಾವು ಕೊಟ್ಟಿರೋ ನಿಬಂಧನೆಗಳಿಗೆ ಮತ್ತೆ ಅನುಮತಿ ಒಳಗೇನೆ 120 days ಅರ್ಲಿಯಾಗಿ ಅವರು ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ, ಅದು ರಿನಿವಲ್ ಆಗತ್ತೆ. ಆಮೇಲೆ ಅವರು ನಾವು ಕೊಟ್ಟಿದ್ದ ಸ್ಥಳಕ್ಕೆ ಮಾತ್ರ ಅದು ಇರುತ್ತೆ. ಸ್ಥಳ ಬದಲಾವಣೆ ಆದ ತಕ್ಷಣ ಅದು ಊರ್ಜಿತ ಆಗಲ್ಲ, ಆ ಸ್ಥಳಕ್ಕೆ ಮಾತ್ರ ನಾವು ಕೊಟ್ಟಿರ್ತೀವಿ. ಬದಲಾದ ಸ್ಥಳಕ್ಕೆ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೂ ಮತ್ತು ಕಾರ್ಯಾಚರಣೆ ಮಾಡೋದಕ್ಕೂ ನಮ್ಮಿಂದ ಹೊಸ ನಿಬಂಧನೆಗಳೊಂದಿಗೆ ಪರ್ಮಿಷನ್ ತಗೋಬೇಕಾಗುತ್ತೆ. ಈ ಒಂದು ಸಾರಿ ಅನುಮತಿ ಪತ್ರವನ್ನು ಪಡೆದ ನಂತರ ಅದನ್ನ ವಿಸ್ತಾರ ಮಾಡುವುದಾಗಬಹುದು ಅಥವಾ ಹೊಸ ಒಂದು ಪ್ಲಾಂಟ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ಅರ್ಜಿ ಹಾಕೋಬೇಕು, ಹೇಗೆ? ಯಾವುದೇ ಕೈಗಾರಿಕೆ ಈಗ ಅನುಮತಿ ಪತ್ರ ತಗೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಕಾಲದಲ್ಲಿ ಪ್ರೊಡಕ್ಷನ್ ಆಗಲಿ ಮತ್ತೆ ತನ್ನ ಆಕ್ಟಿವಿಟಿನ ವ್ಯಾಪ್ತಿನ ಹೆಚ್ಚಿಸ್ಕೋಬೇಕು ಅಂದಾಗ ನಮ್ಮಿಂದ ಎಕ್ಸ್ಪೆನ್ಷನ್ ಆಕ್ಟಿವಿಟಿಗೆ ಪರ್ಮಿಷನ್ ತಗೋಬೇಕಾಗತ್ತೆ. ಅದನ್ನು ನಾವು ಆ ಎಕ್ಸ್ಪೆನ್ಷನ್ ಆಕ್ಟಿವಿಟಿ ಅಂತ ಪರ್ಮಿಷನ್ ಕೊಡ್ತೀವಿ, ಸ್ಥಾಪನಾನುಮತಿ ಅಂತ ಕೊಡ್ತೀವಿ. ಆ ಆಕ್ಟಿವಿಟಿ ಎಲ್ಲ ರೆಡಿಯಾಗಿ ಮತ್ತೆ ಟ್ರಯಲ್ ಪ್ರೊಡಕ್ಷನ್ ಶುರು ಮಾಡೋಕ್ಕೆ ಮುಂಚೆ 45 days ಇನ್ ಅಡ್ವಾನ್ಸ್ ನಮ್ಮಿಂದ CFO ತಗೋಬೇಕು, ಕನ್ಸೆಂಟ್ ಫಾರ್ ಆಪರೇಷನ್ ಅಂತ ಅದನ್ನು ನಿಬಂಧನೆಗಳೊಂದಿಗೆ ಕೊಡ್ತೀವಿ. ಆ ನಿಬಂಧನೆಗಳನ್ನು ಪಾಲಿಸಬೇಕಾಗಿದ್ದು ಅವರ ಕರ್ತವ್ಯವಾಗಿರುತ್ತದೆ, ಪ್ರತಿ ಕೈಗಾರಿಕೆ ಕರ್ತವ್ಯ ಆಗಿರುತ್ತದೆ. ಈಗ ಮಾಲಿನ್ಯ ನಿಯಂತ್ರಣದಲ್ಲಿ ಸಾರ್ವಜನಿಕರ ಒಂದು ಪಾತ್ರ ಏನು ಅಂತ ಹೇಳಿ ಎಷ್ಟೋ ಸಾರಿ ಹೇಳುವಂತಹದ್ದು ಮಲಿನವಾದಂತಹ ಒಂದು ನೀರು ಸೀವೇಜಿಂದ ನೀರು ಕುಡಿಯುವ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳುವ, ಅಥವಾ ಯಾವುದೋ ಒಂದು ಹೋಟೆಲ್ನ ಒಂದು ತ್ಯಾಜ್ಯವು ಕೂಡ ಕುಡಿಯುವ ನೀರಿನ ಜೊತೆಗೆ ಮಿಶ್ರ ಆಗ್ತಾ ಇದೆಯೋ, ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂದ್ರೆ ಹೇಗೆ, ಯಾರಿಗೆ ದೂರು ಕೊಡಬೇಕು, ಹೇಗೆ? ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾದೇಶಿಕ ಕಚೇರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರವಾರಕ್ಕೆ ಎಲ್ಲೇ ಆಗಲಿ ಯಾವುದೇ ಕೈಗಾರಿಕೆ ತ್ಯಾಜ್ಯ ಬರಲಿ ಅಥವಾ ವಾಯು ಮಾಲಿನ್ಯ ಆಗ್ತಾ ಇದೆ ಕೈಗಾರಿಕೆಯಿಂದ ಆ ಥರ ದೂರುಗಳೇನಾರು ಇದ್ದರೆ ನಮ್ಮ ಪ್ರಾದೇಶಿಕ ಕಚೇರಿ ದೂರು ತಲುಪಿಸ್ಬೋದು. ನಾವು ಅದು ಕೈಗಾರಿಕೆ ಸಂಬಂಧಿತ ಆದರೆ ನಾವೇ ಖುದ್ದಾಗಿ ಬಂದು ಕ್ರಮ ವಹಿಸ್ತೀವಿ. ನಗರಸಭೆ ವ್ಯಾಪ್ತಿನಲ್ಲಿ ಮತ್ತು ಟಿಎಂಸಿ ವ್ಯಾಪ್ತಿನಲ್ಲಿದ್ದರೆ ಅವರಿಗೆ ಸೂಕ್ತ ಕ್ರಮ ವಹಿಸಲು ನಾವು ಅವರಿಗೆ ನೋಟಿಸನ್ನು ಜಾರಿ ಮಾಡ್ತೀವಿ. ದೂರನ್ನ ಪತ್ರದೊಂದಿಗೆ ಅವರಿಗೆ ಕಳಿಸ್ಕೊಟ್ಟು ಕ್ರಮ ವಹಿಸಿ ದೂರುದಾರಿಗೆ ಹಿಂಬರವನ್ನು ಕೊಡಿ ಹಾಗೂ ನಮಗೂ ತೆಗೆದುಕೊಂಡ ಕ್ರಮ ಬಗ್ಗೆ ಕಳಿಸ್ಕೊಡಿ ಅಂತ ನಾವು ಅವರಿಗೆ ನೋಟಿಸ್ ಜಾರಿ ಮಾಡ್ತೀವಿ. ದೂರು ದಾಖಲಿಸುವಂತಹ ಒಂದು ವಿಧಾನ ಹೇಗೆ? ಆನ್ಲೈನ್ನಲ್ಲಿಯೂ ಕೂಡ ದೂರನ್ನು ದಾಖಲಿಸಬಹುದು? ನಮ್ಮ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ನಲ್ಲೂ ದೂರು ಸಲ್ಲಿಸಬಹುದು, ಖುದ್ದಾಗಿ ಬಂದು ಕಚೇರಿನಲ್ಲಿ ಕೊಡ್ಬೋದು, ಪೋಸ್ಟ್ ಮುಖಾಂತರ ಕಳಿಸ್ಬೋದು. ಈ ಮೂರೂ ಇದೆ ಸಾಧ್ಯ ಆದರೆ. ಆಮೇಲೆ ನಮ್ಮ ನಂಬರ್ ಎಲ್ಲರ ಹತ್ರ ಇರುತ್ತೆ, ವಾಟ್ಸಾಪು ಕಳಿಸ್ಬೋದು. ಇದು ಸಂಬಂಧಪಟ್ಟಂಗೆ ನಾವು ಈವನ್ ಪೇಪರಲ್ಲಿ ಪಬ್ಲಿಷ್ ಆದಾಗಲೂ ಕ್ರಮ ವಹಿಸ್ತೀವಿ. ಪರಿಸರಕ್ಕೆ ಹಾನಿಯಾಗೋದು ಯಾವುದೇ ಇದ್ರೂ ನಾವು ಹಿಂಜರಿಯಲ್ಲ, ಅದು ಕ್ರಮ ವಹಿಸೋ ಕರ್ತವ್ಯ ನಮ್ಮದಾಗಿರುತ್ತೆ. ಯಾವ ಇಲಾಖೆಯವರಾಗಲಿ ಯಾವ ಸ್ಥಳೀಯ ಸಂಸ್ಥೆಗಳಾಗಲಿ ಕರೆಕ್ಟಾಗಿ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂದರೆ ಅವರ ಮೇಲೆ ನಾವು ಕ್ರಮ ವಹಿಸಲು ಸೂಕ್ತ ಕಾರಣಗಳ ನೋಟಿಸ್ ಕಳಿಸಿ ಕ್ರಮ ವಹಿಸ್ತೇವೆ. ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕಾನೂನುಗಳನ್ನು ಮೀರಿದವರಿಗೆ ಯಾವ ರೀತಿ ಒಂದು ಶಿಕ್ಷೆ ಇರ್ತದೆ ಅಂತ? ಮಾಲಿನ್ಯ ನಿಯಂತ್ರಣ ಮಾಡದೆ ಮಾಲಿನ್ಯ ಮಾಡ್ತಾ ಇರೋ ಕೈಗಾರಿಕೆಗಳಿಗಾಗಲಿ ಕಾರಣಕ್ಕೆಲ್ಲ ನೋಟಿಸ್ ಕೊಡ್ತೀವಿ. ಮಾಲಿನ್ಯ ಮಾಡ್ತಾ ಇದ್ದಾರೆ ಅಂತ ಅವರು ಸೂಕ್ತ ರೀತಿಯಲ್ಲಿ ಸರಿಪಡಿಸಿಕೊಳ್ಳದಿದ್ರೆ ಮತ್ತೆ ನಾವು ನೋಟಿಸ್ ಫಾರ್ ಪ್ರಪೋಸ್ ಡೈರೆಕ್ಷನ್ NPD ಅಂತ ಇಶ್ಯೂ ಮಾಡ್ತೀವಿ. ಅಲ್ಲೂ NPD ಇಶ್ಯೂ ಮಾಡಿ ಅವನ ಕೈಗಾರಿಕೆ ಅವರ ಹವಾಲು ಕೆಳಕ್ಕೆ ಮೌಖಿಕ ಚರ್ಚೆಗೆ ಕರೀತೀವಿ. ಅಲ್ಲಿ ಅವರು ಆ ನಿಟ್ಟಿನಲ್ಲಿ ಸರಿಪಡಿಸಿಕೊಳ್ಳದೇ ಇದ್ರೆ ಅವರಿಗೆ ಸೂಕ್ತ ರೀತಿ ದಂಡ ಮತ್ತೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡೋದ್ರ ಜೊತೆಗೆ ಆ ಕೈಗಾರಿಕೆಗೆ ವಿದ್ಯುತ್ ಸಂಪರ್ಕ ಜಲ ಸಂಪರ್ಕ ಬಂದ್ ಮಾಡಿ ಸೂಕ್ತ ಕ್ರಮ, ಕೈಗಾರಿಕೆ ನಡೆಯದ ರೀತಿಯಲ್ಲಿ ಕ್ರಮ ವಹಿಸುತ್ತೇವೆ. ಇಂದಿನ ಮಕ್ಕಳೇ ನಾಳಿನ ಜನಾಂಗ ಅನ್ನುವಂಥ ಒಂದು ಮಾತು ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಜನಜಾಗೃತಿ ಮೂಡಿಸುವುದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರಿ? ಈಗ ಜನಜಾಗೃತಿ ಮೂಡಿಸೋ ಸಲುವಾಗಿ ಪ್ರತಿ ಶಾಲೆನಲ್ಲೂ ಪ್ರತಿ ತಾಲೂಕುಗಳಲ್ಲೂ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಏನಂತ ಹಾಗೆಂದ್ರೆ ಈಗ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಾವು ಡ್ರಾಯಿಂಗ್ ಕಾಂಪಿಟೇಷನ್ನು, ಎಸ್ಸೆ ಕಾಂಪಿಟೇಷನ್ನು, ಪರಿಸರದ ಬಗ್ಗೆ ಮಕ್ಕಳಿಗೆ ಏನು ಅರಿವಿದೆ, ಅವರಿಗೆ ಯಾವ ರೀತಿ ನಮ್ಮ ಪರಿಸರ, ನಮ್ಮ ದಿನನಿತ್ಯ ಕ್ರಮಗಳೇನು, ನಾವು ಯಾವ ರೀತಿ ಪರಿಸರಕ್ಕೆ ಹಾನಿಯಾಗದಂಗೆ ಜೀವನ ನಡೆಸ್ಬೋದು, ಮತ್ತು ಮುಂದಿನ ಪೀಳಿಗೆಗೆ ನಾವು ಈ ಪರಿಸರನ ಯಾವ ರೀತಿ ಇದೆಯೋ ಆ ರೀತಿನಲ್ಲೇ ಬಿಟ್ಟು ಹೋಗೋ ರೀತಿ ಇರಬೇಕು, ಆ ರೀತಿಯಲ್ಲಿ ನಾವುಗಳು ಏನು ಕ್ರಮ ತಗೋಬೇಕು. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದಾಗ ಈಗ ನಾವು ದಿನನಿತ್ಯ ಉಪಯೋಗಿಸೋ ಥರ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನ ಬಳಕೆ ಮಾಡಬೇಡಿ, ಆ ನೀರನ್ನು ಶುದ್ಧವಾದ ನೀರು ಉಪಯೋಗಿಸಿ, ನೀರು ಮಲಿನ ಆಗೋ ರೀತಿ ಕ್ರಮ ತಗೊಳ್ಳಿ, ಹಾಗೆ ವಾಯುಮಾಲಿನ್ಯ ಆಗೋ ರೀತಿ ಪ್ಲಾಸ್ಟಿಕ್ಗಳನ್ನ ಸುಡಬೇಡಿ, ಯಾವುದೇ ವಸ್ತು ಓಪನ್ ಫೈರಿಂಗ್ನ ನಾವು ಬ್ಯಾನ್ ಮಾಡಿದ್ದೀವಿ, ಮಾಡೋಕ್ಕೆ ಹೋಗಬೇಡಿ. ಈ ಕ್ರಮಗಳನ್ನು ನಿಮ್ಗೆ ಎಲ್ಲೇ ಆಗಲಿ ಮಾಲಿನ್ಯ ಆಗ್ತಾ ಇದೆ ಅಂದರೆ ನಮ್ಮ ಮಂಡಳಿ ಗಮನಕ್ಕೆ ತನ್ನಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಪರಿಸರದ ಬಗ್ಗೆ ನಿಮಗೆ ಜಲ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ವಾತಾವರಣ ಶುದ್ಧ ರೀತಿಯಲ್ಲಿ ನೈಸರ್ಗಿಕ ಗಾಳಿ, ಶುದ್ಧವಾದ ಗಾಳಿ ಇರೋ ರೀತಿಯಲ್ಲಿ ನಾವು ಜೀವನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಗೆ ಯಾವುದೇ ಮಾಲಿನ್ಯ ಅಂತ ಕಂಡು ಬಂದರೆ ನಮ್ಮ ಪ್ರಾದೇಶಿಕ ಕಚೇರಿಗೆ ನಿಮ್ಮ ದೂರನ್ನು ಸಲ್ಲಿಸಿ ಅಥವಾ ಗಮನಕ್ಕೆ ತನ್ನಿ, ನಾವು ಸೂಕ್ತ ಕ್ರಮ ವಹಿಸ್ತೀವಿ ಅಂತ ಈ ಮೂಲಕ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಯಪಡಿಸುತ್ತೆ. ಸಂತೋಷ್ ಅವರೀಗ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಕಾರವಾರದಲ್ಲಿದೆ, ಇದರ ಒಂದು ಸಂಪರ್ಕ ವಿಳಾಸವನ್ನು ಹೇಳಿಬಿಡಿ. ಪರಿಸರ ಅಧಿಕಾರಿಗಳು, ಪ್ರಾದೇಶಿಕ ಕಚೇರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ನ್ಯೂ KHB ಕಾಲೋನಿ, ಅಬ್ಬುವಾಡ, ಕಾರವಾರ. ಇಲ್ಲಿಗೆ ನೀವು ಯಾವುದೇ ದೂರನ್ನು ಮಾಲಿನ್ಯಕ್ಕೆ ಸಂಬಂಧಪಟ್ಟಂಗೆ, ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ದೂರುಗಳನ್ನು ಸಲ್ಲಿಸಬಹುದು. ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೇವೆ. ಬಹಳ ಸಂತೋಷ BK ಸಂತೋಷ್ ಅವರೇ. ಮಾಲಿನ್ಯ ನಿಯಂತ್ರಣ ಅಂದ್ರೆ ಏನು, ಜನರ ಒಂದು ಜವಾಬ್ದಾರಿ ಏನು, ಜೊತೆಗೆ ಈ ನಿಯಂತ್ರಣ ಮಂಡಳಿ ಯಾವ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದೆ, ಇದರಲ್ಲಿ ಸಾರ್ವಜನಿಕರು ಯಾವ ರೀತಿ ಕೈಜೋಡಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ನೀವು ಉತ್ತರವನ್ನು ನೀಡಿದಿರಿ. ತುಂಬಾ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ಪರಿಸರ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪಾತ್ರ ಮತ್ತು ಸಾರ್ವಜನಿಕ ಜವಾಬ್ದಾರಿಗಳು. ಈ ವಿಷಯವಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕಾರವಾರದ ಪರಿಸರ ಅಧಿಕಾರಿ BK ಸಂತೋಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಪಾರ್ಥೇನಿಯಂ ಎನ್ನುವುದು ಒಂದು ಆಕ್ರಮಣಕಾರಿ ಕಳೆ. ಇದನ್ನು ಗಜ್ಜರಿ ಕಳೆ, ನಕ್ಷತ್ರ ಕಳೆ, ಬಿಳಿ ಟೋಪಿ ಎಂದಲೂ ಕರೆಯುತ್ತಾರೆ. ಈ ಕಳೆಯು ಅಮೆರಿಕದ ಉಷ್ಣವಲಯಕ್ಕೆ ಸ್ಥಳೀಯವಾಗಿದ್ದು 1950ರಲ್ಲಿ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಪುಣೆಯಲ್ಲಿ ಕಂಡುಬಂತು. ಪ್ರಸ್ತುತ ಈ ಕಳೆಯು ಭಾರತದಲ್ಲಿ 35 ಮಿಲಿಯನ್ ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡ ಆಹಾರ ಧಾನ್ಯಗಳೊಂದಿಗೆ ಈ ಕಳೆಯ ಬೀಜವು ಬೆರೆತು ಆಕಸ್ಮಿಕವಾಗಿ ನಮ್ಮ ದೇಶಕ್ಕೆ ನುಸುಳಿತು ಎಂದು ಊಹಿಸಲಾಗಿದೆ. ಈ ಕಳೆಯು ಕೃಷಿ ಭೂಮಿ, ಕೃಷಿಯೇತರ ಭೂಮಿ, ರಸ್ತೆ ಬದಿ, ಆಟದ ಮೈದಾನ, ಶಾಲಾ ಕಾಲೇಜು ಆವರಣ, ಹೀಗೆ ಇತರೆ ಖಾಲಿ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಈ ಪಾರ್ಥೇನಿಯಂ ಎನ್ನುವುದು ಒಂದು ಅಪಾಯಕಾರಿ ಸಸ್ಯ. ಇದು ಎಲ್ಲಾ ಕ್ಷೇತ್ರ ಬೆಳೆಗಳನ್ನು, ತೋಟಗಾರಿಕಾ ಬೆಳೆಗಳನ್ನು ಮತ್ತು ಅರಣ್ಯಗಳನ್ನು ಆಕ್ರಮಣ ಮಾಡಿ ಅವುಗಳ ಉತ್ಪಾದಕತೆಯನ್ನು ಕಡಿಮೆ ಮಾಡುವುದಲ್ಲದೆ ಜೀವ ವೈವಿಧ್ಯಕ್ಕೆ ಹಾಗೂ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುತ್ತೆ. ಪಾರ್ಥೇನಿಯಂ ಇದು ವಿಷಕಾರಿ, ವಿನಾಶಕಾರಿ, ಸಮಸ್ಯಾತ್ಮಕ, ಅಲರ್ಜಿ ಉಂಟು ಮಾಡುವ ಆಕ್ರಮಣಕಾರಿ ಸಸ್ಯ. ಮಾನವನಿಗೆ ಹಾಗೂ ಜಾನುವಾರುಗಳಿಗೆ ಗಂಭೀರವಾದ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಪಾರ್ಥೇನಿಯಂ ಸಂಪರ್ಕದಿಂದ ಮಾನವರಲ್ಲಿ ಚರ್ಮರೋಗ, ತುರಿಕೆಗಳು ಉಂಟಾಗುತ್ತೆ. ಅಲ್ಲದೆ ಶ್ವಾಸ ಸಂಬಂಧಿ ಕಾಯಿಲೆಗೆ ಕಾರಣವಾಗುತ್ತೆ. ಇದಲ್ಲದೆ ಈ ಕಳೆಯು ರಸ್ತೆ ಮಾರ್ಗವನ್ನ ಕೂಡ ತಡೆಗಟ್ಟುತ್ತೆ. ಈ ಪಾರ್ಥೇನಿಯಂ ಕಳೆಯು ಪ್ರಮುಖವಾಗಿ ಬೀಜಗಳಿಂದ ಹರಡುತ್ತೆ. ಒಂದೇ ಸಸ್ಯ ಸುಮಾರು 5,000 to 25,000 ಬೀಜಗಳನ್ನು ಉತ್ಪಾದಿಸಬಲ್ಲದು. ಈ ಬೀಜಗಳು ಹಗುರವಾಗಿದ್ದು ಗಾಳಿ, ನೀರು, ವಾಹನಗಳು, ಜಾನುವಾರುಗಳು ಹಾಗೂ ಮನುಷ್ಯರ ವಿವಿಧ ಚಟುವಟಿಕೆಗಳಿಂದ ಇತರೆ ಪ್ರದೇಶಗಳಲ್ಲಿ ಸುಲಭವಾಗಿ ಹರಡುತ್ತೆ. ಅತಿ ಹೆಚ್ಚು ಮಳೆ ಬೀಳುವ ಹಾಗೂ ನಿರಂತರ ಮಳೆ ಬೀಳುವ ಪ್ರದೇಶಗಳಲ್ಲಿ ಪಾರ್ಥೇನಿಯಂ ಅಷ್ಟಾಗಿ ಕಂಡು ಬರೋದಿಲ್ಲ. ಆದರೂ ಇತ್ತೀಚಿನ ಬಿಸಿಲು ಮಳೆ ಈ ವಿಷಕಾರಿ ಸಸ್ಯ ಬೆಳೆಯಲು ಉತ್ತಮ ಪರಿಸರವನ್ನ ಸೃಷ್ಟಿಸಿದೆ. ಈ ಕಳೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ತೀವ್ರಗತಿಯಲ್ಲಿ ಪಸರಿಸ್ತಾ ಇದೆ. ಈ ಪಾರ್ಥೇನಿಯಂ ಕಳೆಯ ಎಲೆಗಳು ಗಜರಿ ಅಥವಾ ಕ್ಯಾರೆಟ್ ಎಲೆಗಳ ತರನಾಗಿ ಇರೋದ್ರಿಂದ ಇದನ್ನ ಗಜರಿ ಅಥವಾ ಕ್ಯಾರೆಟ್ ಕಸ ಅಂತಲೂ ಕರೆಯಲಾಗುತ್ತೆ. ಈ ಸಸ್ಯ 1.5 to 2 meters ಎತ್ತರ ಬೆಳೆಯುತ್ತೆ. ಕಾಂಡ ಮತ್ತು ಎಲೆಗಳು ಸಣ್ಣ ಸಣ್ಣ ರೋಮಗಳಿಂದ ಕೂಡಿದ್ದು ಬಿಳಿ ಮುತ್ತಿನಂತ ಹೂವುಗಳನ್ನು ಹೊಂದಿರುತ್ತೆ. ಈ ಪಾರ್ಥೇನಿಯಂ ಕಳೆಯನ್ನು ಮುಂಗಾರಿನಲ್ಲಿ ಹೂ ಬಿಡುವ ಮೊದಲು ಕೈಯಿಂದ ಕೀಳಬೇಕು. ಹೀಗೆ ಕಿತ್ತ ಗಿಡಗಳನ್ನು ಕಾಂಪೋಸ್ಟ್ ಮಾಡಲು ಉಪಯೋಗಿಸಬಹುದು. ಕಳೆಯು ಚಿಕ್ಕದಿರುವಾಗ ನಿಯಂತ್ರಣ ಸುಲಭ ಹಾಗೂ ಖರ್ಚು ಕೂಡ ಕಡಿಮೆ. ಇದರಿಂದ ನಮ್ಮ ಪರಿಸರವನ್ನ ಪಾರ್ಥೇನಿಯಂನಂತಹ ವಿನಾಶಕಾರಿ ಕಳೆಗಳಿಂದ ಕಾಪಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಕಳೆಯನ್ನ ಕೀಳುವಾಗ ಕೈಗಳಿಗೆ ಕೈ ಕವಚಗಳನ್ನ ಧರಿಸಿಕೊಂಡು ಮತ್ತು ದೇಹದ ಇತರೆ ಭಾಗಗಳನ್ನ ಮುಚ್ಚಿಕೊಳ್ಳುವುದು ಬಹಳ ಅವಶ್ಯಕ. ಈ ಕಳೆಯನ್ನು ಒಬ್ಬರಿಂದ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಸಮುದಾಯಕ್ಕೆ ಈ ವಿನಾಶಕಾರಿ ಕಳೆಯ ಬಗ್ಗೆ ಅರಿವು ಮೂಡಿಸಿ ಸಾಮೂಹಿಕವಾಗಿ ನಿರಂತರ ಪ್ರಯತ್ನ ಕೂಡ ಅಗತ್ಯ. ರೈತರು ತಮ್ಮ ಜಮೀನಿನಲ್ಲಿ ಅತಿ ವೇಗವಾಗಿ ಬೆಳೆಯುವ ಬೆಳೆಗಳಾದಂತಹ ಬಿಳಿ ಜೋಳ, ಹಸಿರೆಲೆ ಗೊಬ್ಬರವಾದ ಡಯಂಚವನ್ನ ಬೆಳೆಸೋದ್ರಿಂದ ಪಾರ್ಥೇನಿಯಂ ಕಳೆ ಗಿಡದ ಬೆಳವಣಿಗೆಯನ್ನ ನಿಯಂತ್ರಿಸಬಹುದು. ಇನ್ನು ಪಾರ್ಥೇನಿಯಂ ಕಳೆಗಳು ಖಾಲಿ ಭೂಮಿಯಲ್ಲಿ ಹೆಚ್ಚು ಹರಡಿಕೊಳ್ಳುತ್ತಾ ಹೋಗುತ್ತದೆ. ಇದನ್ನು ತಡೆಗಟ್ಟಲು ಗ್ಲೈಫೋಸೆಟ್ ಅನ್ನು ಬಳಸಬಹುದು. ಹುಲ್ಲುಗಾವಲು ಪ್ರದೇಶಗಳಲ್ಲಿ ಮೆಟ್ರಿಬ್ಯೂಸಿನ್ ಬಳಸಬಹುದು. ಇನ್ನು ಜೈವಿಕವಾಗಿ ನಿಯಂತ್ರಣ ಮಾಡೋದಾಗಿದ್ರೆ ಮೆಕ್ಸಿಕನ್ ದುಂಬಿಗಳನ್ನು ಕಳೆ ಬೆಳೆದಿರುವ ಪ್ರದೇಶಗಳಲ್ಲಿ ಬಿಡೋದ್ರಿಂದ ದುಂಬಿಗಳು ಕಳೆಯ ಎಲೆ ಹಾಗೂ ಗಿಡದ ಇತರೆ ಭಾಗಗಳನ್ನು ತಿಂದು ಅದರ ಬೆಳವಣಿಗೆ ಹಾಗೂ ಬೀಜೋತ್ಪಾದನೆಯನ್ನು ನಿಯಂತ್ರಣ ಮಾಡುತ್ತೆ. ಈ ದುಂಬಿಗಳು ಸ್ವತಃ ತಾವೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡಿ ಪಾರ್ಥೇನಿಯಂ ಕಳೆಯನ್ನ ನಿಯಂತ್ರಿಸುತ್ತವೆ. ಪಾರ್ಥೇನಿಯಂ ಕಳೆಯ ಜೊತೆ ಕೆಲವು ಸಸ್ಯಗಳು ಪೈಪೋಟಿ ನೀಡಿ ಈ ಕಳೆ ಹರಡದಂತೆ ಮಾಡುತ್ತವೆ. ಉದಾಹರಣೆಗೆ ತೊಗಚೆ. ಮಳೆಗಾಲದಲ್ಲಿ ಈ ಬೀಜಗಳು ಮೊಳಕೆಯೊಡೆದು ಹೊಲಸಾಗಿ ಬೆಳೆದು ಪಾರ್ಥೇನಿಯಂ ಕಳೆಯೊಂದಿಗೆ ಸ್ಪರ್ಧೆಯನ್ನ ನೀಡಿ ಕ್ರಮೇಣ ಅದನ್ನು ನಿಯಂತ್ರಿಸಲು ಸಹಕಾರಿಯಾಗಿವೆ. ಈ ತೊಗಚೆ ಬೀಜಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪಾರ್ಥೇನಿಯಂ ಬೆಳೆದಿರುವ ಜಾಗದಲ್ಲಿ ಚೆಲ್ಲೋದ್ರಿಂದ ಪಾರ್ಥೇನಿಯಂ ಕಳೆ ಗಿಡಗಳನ್ನು ನಿಯಂತ್ರಿಸಬಹುದು. ಮತ್ತೆ ಈ ಕ್ರಮ ಅತಿ ಸರಳ ಹಾಗೂ ಕಡಿಮೆ ಖರ್ಚಿನದ್ದು. ಪಾರ್ಥೇನಿಯಂ ಅನ್ನು ಕಾಂಪೋಸ್ಟ್ ಮತ್ತು ಎರೆಹುಳು ಗೊಬ್ಬರದ ತಯಾರಿಕೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಕಾಂಪೋಸ್ಟ್ ಅನ್ನ ಗುಂಡಿಗಳಲ್ಲಿ ತಯಾರು ಮಾಡುವುದರಿಂದ ಪಾರ್ಥೇನಿಯಂ ಬೀಜಗಳನ್ನು ನಾಶ ಮಾಡಬಹುದು. ಗುಂಡಿಯಲ್ಲಿ ಒಂದೊಂದು ಹಂತಗಳಲ್ಲೂ 5 kg ಸೆಗಣಿ ಮತ್ತು 500 grams ಯೂರಿಯಾವನ್ನ ಉಪಯೋಗಿಸಬೇಕು. ಗುಂಡಿಯು ತುಂಬಿದ ನಂತರ ಸೆಗಣಿ ಮತ್ತು ಮಣ್ಣಿನ ಮಿಶ್ರಣದಿಂದ ಮುಚ್ಚಬೇಕು. ಸೆಗಣಿಯಿಂದ ಮಾತ್ರ ಕಾಂಪೋಸ್ಟ್ ತಯಾರಿಸುವುದಕ್ಕಿಂತ ಪಾರ್ಥೇನಿಯಂ ಅನ್ನು ಉಪಯೋಗಿಸಿ ಕಾಂಪೋಸ್ಟ್ ತಯಾರಿಸಿದರೆ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಕಾಪಾಡಿಕೊಳ್ಳಬಹುದು. ಕೃಷಿ ಮಾಹಿತಿ ಕೇಳಿದರೆ ಈಗ ಕೇಳಿ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.

ಆತ ಪರಮೇಶ್ವರ ಮದವಿಯಾಗತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗತಾನ ಪಾತಾಳ ಗಂಗಾ ಇಳದ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ ನೆನೆಯಕ್ಕಿ ನೆನೆಗಡಲಿ ಗನಿಯ ಬಾಳಿ ಹಣ್ಣ ಉಲಪಿಯ ಕೊಡುವತ್ತಿರಲೆ ನೆನೆಯಕ್ಕಿ ನೆನೆಗಡಲಿ ಗನಿಯ ಬಾಳಿ ಹಣ್ಣ ಉಲಪಿಯ ಕೊಡುವತ್ತಿರಲೆ ದಶರಥ ರಾಜನ ಸೊಸಿಯ ಜನನಿ ಜಾನಕಿ ಬಾರೆ ದಶರಥ ರಾಜರ ಸೊಸಿಯ ಜನನಿ ಜಾನಕಿ ಬಾರೆ ಜನನಿ ಜಾನಕಿ ಬಾರೆ ಮಡಾರಿ ಮಹಾಲಕ್ಷ್ಮಿ ಬಾರೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಮಂಡಲ ಗಾಟೆ ಹೊರಗೆ ಕಬಂದಿದೆ ಇದ ಮಂಡಲ ಗಾಟೆ ಹೊರಗೆ ಕಬಂದಿದೆ ಕಳರವಣ ನಿನ್ನ ಕಾದವೈದಾನಲ್ಲ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಯೋಳ ಮಂಡಲ ದಾಟೆ ಹೊರಗೆ ಕಬಂದಿದೆ ಯೋಳ ಮಂಡಲ ದಾಟೆ ಹೊರಗೆ ಕಬಂದಿದೆ ಕೆಟ್ಟರವಣ್ಣ ನಿನ್ನ ಮೋಟಿ ವೈದಾನಲ್ಲ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಹೀನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಹೀನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಪ್ರಾಣಿ ಮೋಹಕ ಮೆಚ್ಚಿ ಕಾಟಕ್ಕೆ ಗುರಿಯಾದೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಮುಂದ ಮುಂದ ರಾಮಚಂದ್ರ ಅವರಿಂದ ಲಕ್ಷ್ಮಣ್ಣ ಮುಂದ ಮುಂದ ರಾಮಚಂದ್ರ ಅವರಿಂದ ಲಕ್ಷ್ಮಣ್ಣ ಪ್ರಾಣಿಯ ಉಡಕುತಾಡ ಸಂಚಾರ ಕೋಗೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತವೆ ಕಟ್ಟೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತವೆ ಕಟ್ಟೆ ಕೆಟ್ಟರಾಣನ ಪಟ್ನ ಸೂಟ ಬೂದಿಯ ಮಾಡೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತೆ ಕಟ್ಟೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತೆ ಕಟ್ಟೆ ಕೆಟ್ಟರವಣ ಪಟ್ನ ಸೂಟ ಬೂದಿಯ ಮಾಡೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಒಂದ ಮನದೊಳಗ ಹುಟ್ಟಿ ಚಂದ ಲೋದೆ ಒಂದ ಬನದೊಳ ಹುಟ್ಟಿ ಚಂದ ಕೊಳಲೋದೆ ನಂದಾದಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳಾರುತಿಯೇ ಶ್ರೀ ಸತ್ಯ ಬಾಬಾ ಬೆಳಗಿದಳಾರುತಿಯೇ ಶ್ರೀ ಸತ್ಯ ಬಾಬಾ ಬೆಳಗಿದಳಾರುತಿಯೇ ನಂದಾದಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳಾರುತಿಯೇ ಶ್ರೀ ಸತ್ಯ ಬಾಬಾ ಬೆಳಗಿದಳಾರುತಿಯೇ ಶ್ರೀ ಸತ್ಯ ಬಾಬಾ ಬೆಳಗಿದಳಾರುತಿಯೇ ಎರಡ ಬನದಳ ಹುಟ್ಟಿ ಗರುಡ ಪಕ್ಷಿಯ ಕೊಂದ ಎರಡ ಬನದಳ ಹುಟ್ಟಿ ಗರುಡ ಪಕ್ಷಿಯ ಕೊಂದ ಗರುಡಾರಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳಾರುತಿಯೇ